कोई भी पशु छूटने ना पाए। मेरे पशु मेरी जानकारी, होगी समृद्ध संपदा हमारी। पशुपालन और डेयरी विभाग द्वारा देश हित में जारी। करावली कर्नाटकद जनर नेचिन आभरण ज्वेलर्स अर्पिसुत्तिदे विंटर विस्मय वेडिंग ऑफर ಡಿಸೆಂಬರ್ 15ರಿಂದ ಜನವರಿ 5ರವರೆಗೆ ಚಿನ್ನಾಭರಣಗಳ ಮೇಕಿಂಗ್ ಚಾರ್ಜಸ್ ಮೇಲೆ 300 ರೂಪಾಯಿಗಳವರೆಗೂ ಆಫ್, ಡೈಮಂಡ್ ಪರ್ ಕ್ಯಾರೆಟ್ ಗೆ ಫ್ಲಾಟ್ 5000 ರೂಪೀಸ್ ಆಫ್ ಪಡೆಯಿರಿ. ಅಲ್ಲದೆ ಪ್ರತಿ 5 ಕ್ಯಾರೆಟ್ ಡೈಮಂಡ್ ಜ್ಯುವೆಲರಿ ಪರ್ಚೇಸ್ ಗೆ 1 ಗ್ರಾಮ್ ಗೋಲ್ಡ್ ಉಚಿತ. ಬೆಳ್ಳಿಯ ಆಭರಣಗಳ ಮೇಕಿಂಗ್ ಚಾರ್ಜಸ್ ಪ್ರತಿ ಕೆಜಿಗೆ ಫ್ಲಾಟ್ 3000 ರೂಪೀಸ್ ಆಫ್. ನಿಮ್ಮ ಬಜೆಟ್ ಗೆ ಸರಿ ಹೊಂದುವ ಡ್ರೀಮ್ ವೆಡ್ಡಿಂಗ್ ಜ್ಯುವೆಲರಿ ಲಭ್ಯವಿದೆ. ಇಂದೇ ನಿಮ್ಮ ಹತ್ತಿರದ ಆಭರಣ ಜ್ಯುವೆಲರ್ಸ್ ಗೆ ಭೇಟಿ ನೀಡಿ. ನಮ್ಮ ರೈತ ಬಾಂಧವರಿಗೆ ನಮಸ್ಕಾರಗಳು. ಇಂದಿನ ಕೃಷಿ ರಂಗ ಕಾರ್ಯಕ್ರಮದಲ್ಲಿ ಕೃಷಿ ಮಾಹಿತಿ ಕೇಳೋಣ. ಆತ್ಮೀಯ ರೈತ ಬಾಂಧವರಿಗೆ ಹಾಗೂ ಕೇಳುಗರಿಗೆ ನಮಸ್ಕಾರ. ಭತ್ತದ ಬೆಳೆಗೆ ಬರುವ ಕೀಟ ಮತ್ತು ರೋಗಗಳ ಬಾಧೆಗೆ ಬಂದರೆ ಕಾಂಡ ಕೊರೆಯುವ ಹುಳು ಭತ್ತದ ಬೆಳೆ ತಂಡೆಗಳ ಸುಳಿಭಾಗ ಹಾಗೂ ತೆನೆಗಳು ಹೂ ಬಿಡುವ ಅಥವಾ ಕಾಳು ತುಂಬುವ ಮೊದಲೇ ಒಣಗಿದಂತೆ ಕಾಣುವುದಲ್ಲದೆ ಹಿಡಿದು ಎಳೆದಾಗ ಸುಲಭವಾಗಿ ಕೈಗೆ ಬರುತ್ತದೆ. ಅಂತಹ ತೆಂಡೆಗಳು ಕಾಂಡ ಕೊರೆಯುವ ಹುಳುವಿನ ಬಾಧೆಗೆ ತುತ್ತಾಗಿರುತ್ತವೆ ಹಾಗೂ ಅಂತಹ ತೆಂಡೆಗಳನ್ನು ಸೀಳಿ ನೋಡಿದಾಗ ರಂಧ್ರ ಕೊರೆದು ಅದರೊಳಗಿರುವ ಹುಳುಗಳನ್ನು ಕಾಣಬಹುದು. ಹತೋಟಿ ಕ್ರಮವಾಗಿ ಮಾನೋಕ್ರೋಟೋಫಾಸ್ 36 SL 2 ml 1 ಲೀಟರ್ ನೀರಿನಲ್ಲಿ ಬೆರೆಸಿ ಸಿಂಪಡಿಸಬೇಕು. ಎಲೆ ಸುರುಳಿ ಹುಳು ಭತ್ತದ ಗರಿ ಅಥವಾ ಎಲೆಗಳ ಅಂಚುಗಳು ಅಥವಾ ತುದಿ ಭಾಗದಲ್ಲಿ ಹಸಿರನ್ನು ಕರೆದು ತಿನ್ನುವ ಮೂಲಕ ಕಂದು ಬಿಳಿ ಮಚ್ಚೆಗಳಂತೆ ಕಾಣಿಸುತ್ತದೆ ಹಾಗೂ ಗರಿಗಳು ಒಳಭಾಗಕ್ಕೆ ಸುರುಳಿ ಸುತ್ತುಕೊಳ್ಳುವುದು. ಇದರ ಹತೋಟಿ ಕ್ರಮವಾಗಿ ಕ್ವಿನಾಲ್ಫಾಸ್ 25 EC 1 ಲೀಟರ್ ನೀರಿನಲ್ಲಿ ಸೇರಿಸಿ ಬೆಳೆಗೆ ಸಿಂಪಡಿಸಬೇಕು. ಇನ್ನು ಕೊಳವೆ ಹುಳುಗಳ ಒಂದು ಹಾವಳಿಗೆ ಬಂದರೆ ಗರಿಗಳ ಕೊಳವೆಗಳು ನೀರಿನಲ್ಲಿ ತೇಲುವುದು, ಗರಿಗಳ ಮೇಲೆ ಏಣಿಯಾಕಾರದ ಬಿಳಿ ಮಚ್ಚೆಗಳು ಗರಿಗಳನ್ನು ಪೂರ್ತಿಯಾಗಿ ತಿಂದು ಒಮ್ಮೊಮ್ಮೆ ಗರಿಗಳ ನಡುದಿಂಡು ಮಾತ್ರ ಉಳಿಸಿರುತ್ತದೆ. ಇದು ಕೊಳವೆ ಹುಳುವಿನ ಬಾಧೆಯ ಲಕ್ಷಣ. ಇಂತಹ ಸೂಚನೆಯನ್ನರಿತು ಸೂಕ್ತ ಹತೋಟಿ ಕ್ರಮವಾಗಿ ಪ್ರತಿ ಲೀಟರ್ ನೀರಿಗೆ 1 ml ಫಸಲಾನ್ 35 EC ಸೇರಿಸಿದ ದ್ರಾವಣವನ್ನು ಬೆಳೆಗೆ ಸಿಂಪಡಣೆ ಮಾಡಬೇಕು. ಇನ್ನು ಬೆಂಕಿ ರೋಗಕ್ಕೆ ಬಂದರೆ ಗರಿಗಳ ಮೇಲೆ ವಜ್ರಾಕಾರದ ಕಂದು ಚುಕ್ಕೆಗಳುಂಟಾಗಿ ಆ ಚುಕ್ಕೆಗಳ ಮಧ್ಯಭಾಗವು ಬೂದಿ ಬಣ್ಣ ಹೊಂದಿದ್ದು ಒಣಗಿದಂತೆ ಕಾಣುತ್ತವೆ. ಅಲ್ಲದೆ ತೆನೆಯ ಕುತ್ತಿಗೆ ಮೇಲೆ ಕಪ್ಪು ಮಚ್ಚೆ ಇದ್ದು ಕಾಳು ಜೋಳಾಗುತ್ತದೆ. ಈ ರೋಗದ ಹತೋಟಿಗೆ ಪ್ರತಿ ಲೀಟರ್ ನೀರಿಗೆ 1 ml ಎಡಿಫಿನ್ಫಾಸ್ ಅಥವಾ ಕಾರ್ಬನ್ ಡೈಜಿಮ್ ಅಥವಾ 0.6 ml ಟ್ರೈಸೈಕ್ಲೋಸೋಲ್ ಇದನ್ನು ಸೇರಿಸಿ ಬೆಳೆಗೆ ಸಿಂಪಡಣೆ ಮಾಡಬೇಕು. ಇದನ್ನು ಹೂ ಬಿಡುವುದಕ್ಕೆ ಮುಂಚೆ ಹಾಗೂ ಅಗತ್ಯವಿದ್ದಲ್ಲಿ 10-12 ದಿನಗಳ ನಂತರ ಮತ್ತೊಮ್ಮೆ ಸಿಂಪಡಣೆ ಕೈಗೊಳ್ಳಬೇಕು. ಭತ್ತದಲ್ಲಿ ಕಂದುಜಿಗಿ ಹುಳುವಿನ ಪರಿಚಯಕ್ಕೆ ಬಂದರೆ ಪ್ರೌಢಾವಸ್ಥೆಗೆ ಬಂದ ಕಂದುಜಿಗಿ ಹುಳುವಿನ ಹೆಣ್ಣು ಕೀಟವು ಒಂದು ಸಲಕ್ಕೆ 250-300 ಮೊಟ್ಟೆಗಳನ್ನು ಇಡುತ್ತದೆ. ಈ ಮೊಟ್ಟೆಗಳನ್ನು ಬೆಳ್ಳಗಿದ್ದು ಗುಂಪು ಗುಂಪಾಗುತ್ತವೆ. ಮೊಟ್ಟೆ ಇಡದ ತಕ್ಷಣ ಮರಿಗಳಿಗೆ ರೆಕ್ಕೆ ಇರುವುದಿಲ್ಲ, ಕ್ರಮೇಣ ಕಂದು ಬಣ್ಣಕ್ಕೆ ತಿರುಗುತ್ತವೆ. ಕಂದುಜಿಗಿ ಹುಳು ಅತಿ ಶೀಘ್ರದಲ್ಲಿ ಲಕ್ಷಗಟ್ಟಲೆ ಬೆಳೆದು ಅಭಿವೃದ್ಧಿಯಾಗಿ ಭತ್ತದ ತಾಕುಗಳಿಗೆ ದಾಳಿ ನಡೆಸಿ ಭತ್ತದ ಪೈರಿನ ಬುಡದಲ್ಲಿ ಕುಳಿತು ಎಲೆಯ ಕವಚ ಅಥವಾ ಮಧ್ಯದ ನರಭಾಗಗಳಲ್ಲಿ ಒಂದೇ ಸಮನೆ ರಸ ಹೀರುವುದರಿಂದ ಪೈರಿನ ಬೆಳವಣಿಗೆ ತೀವ್ರವಾಗಿ ಕುಂಠಿತವಾಗುತ್ತದೆ. ಈ ಹಂತದಲ್ಲಿ ಸಸ್ಯದ ಬುಡದ ಭಾಗದಲ್ಲಿ ಒಂದೇ ಸಮನೆ ಪೈರಿನಿಂದ ರಸ ಹೀರಿ ಬೆಳೆಯನ್ನು ಸುಟ್ಟಂತೆ ಮಾಡಿ ಸಂಪೂರ್ಣ ನಾಶಪಡಿಸುತ್ತವೆ. ದಿನ ಕಳೆದಂತೆ ಈ ಮರಿ ಹುಳುಗಳಿಗೆ ರೆಕ್ಕೆಗಳು ಬಂದು ಮುಂದಿನ ಗದ್ದೆಗಳಿಗೆ ಜಿಗಿದು ಆ ಬೆಳೆಯನ್ನು ಸಹ ನಾಶ ಮಾಡುತ್ತವೆ. ಈ ಕೀಟಕ್ಕೆ ತುತ್ತಾದ ಬೆಳೆಯಲ್ಲಿ ಎಲೆಗಳ ಅಂಚು ಹಳದಿ ಬಣ್ಣಕ್ಕೆ ತಿರುಗಿ ಕ್ರಮೇಣ ಒಣಗಿದಂತಾಗಿ ಭತ್ತದ ತಾಕಿನಲ್ಲಿ ಅಲ್ಲೆಲ್ಲಿ ವೃತ್ತಾಕಾರದಲ್ಲಿ ಬೆಳೆ ಸುಟ್ಟಂತೆ ಕಾಣುತ್ತದೆ. ಕಂದುಜಿಗಿ ಹುಳು ಕೀಟಗಳ ನಿಯಂತ್ರಣ ಕ್ರಮಗಳೆಂದರೆ ಗದ್ದೆಯಲ್ಲಿ ನೀರನ್ನು ಸಂಪೂರ್ಣವಾಗಿ ಬಸಿದು ಹೊರತೆಗೆಯಬೇಕು. ಬೆಳೆಯಲ್ಲಿ 8-10 ಅಡಿಗಳ ಅಂತರದಲ್ಲಿ ಒಂದು ಸಾಲು ಖಾಲಿ ಜಾಗ ಬಿಡುವ ಮೂಲಕ ಸುಲಭವಾಗಿ ಗಾಳಿ ಬೆಳಕು ಚಲನೆಯಾಗುವಂತೆ ಮಾಡಬೇಕು. ಮುಂದಿನ ಹಂಗಾಮಿಗೆ ಕಂದುಜಿಗಿ ಹುಳು ನಿರೋಧಕ ತಳಿ IET 7575 ಬಳಸಬೇಕು. ಬೆಳೆಯಲ್ಲಿ ಈ ಹುಳುಗಳ ಬಾಧೆ ಇರುವಾಗ ರಾಸಾಯನಿಕ ಗೊಬ್ಬರ ನೀಡಿಕೆಯನ್ನು ಮುಂದೂಡಬೇಕು. ಭತ್ತದ ಬೆಳೆಯ ಪರಿಸರದಲ್ಲಿ ಮಿತ್ರ ಕೀಟಗಳಾದ ಮಿರಿಡ್ ತಿಗಣೆ ಮತ್ತು ಜೇಡಗಳನ್ನು ಸಂರಕ್ಷಿಸಬೇಕು. ಇದಕ್ಕಾಗಿ ತೀಕ್ಷ್ಣವಾದ ಕೀಟನಾಶಕಗಳನ್ನು ಬಳಸಬಾರದು. ಈ ಎಲ್ಲಾ ವಿಧಾನಗಳಿಂದ ನಿಯಂತ್ರಣ ಕ್ರಮ ಕೈಗೊಂಡ ನಂತರವೂ ಸಹ ಹುಳುವಿನ ಬಾಧೆ ಕಡಿಮೆಯಾಗದಿದ್ದಲ್ಲಿ, ಅಂದರೆ ಪ್ರತಿ ತೆಂಡೆಗೆ 10ಕ್ಕಿಂತ ಹೆಚ್ಚು ಕೀಟ ಕಂಡು ಬಂದಲ್ಲಿ ರಾಸಾಯನಿಕ ಸಿಂಪಡಣೆಯನ್ನು ಕೈಗೊಳ್ಳಬೇಕು. ಕಂದುಜಿಗಿ ಹುಳುವಿನ ಬಾಧೆ ಕಂಡು ಬಂದಲ್ಲಿ ಕೂಡಲೇ 2 ml ಕ್ಲೋರ್ ಪೈರಿಫಾಸ್ ಅಥವಾ 0.4 ml ಇಮಿಡಾಕ್ಲೋಪ್ರಿಡ್ ಪ್ರತಿ 1 ಲೀಟರ್ ನೀರಿಗೆ ಬೆರೆಸಿ ಬೆಳೆಯ ಬುಡಕ್ಕೆ ನೇರವಾಗಿ ಬೀಳುವಂತೆ ಸಿಂಪಡಣೆ ಮಾಡಬೇಕು. ಗೊನೆ ಬರುವ ಮೊದಲು ಇದರ ಬಾಧೆ ಕಂಡು ಬಂದಲ್ಲಿ ಎಕರೆಗೆ 5 ಕೆಜಿ ಫೋರೇಟ್ ಅಥವಾ 8 ಕೆಜಿ ಕಾರ್ಬೋಫ್ಯೂರಾನ್ ಬಳಸಬೇಕು. ಮಣ್ಣು ಪರೀಕ್ಷೆ ಮತ್ತು ಅದರಿಂದ ಆಗುವ ಉಪಯೋಗಗಳ ಬಗ್ಗೆ ತಿಳಿದುಕೊಳ್ಳೋಣ. ಸುಧಾರಿತ ತಳಿಗಳಿಗಾಗಿ ಹೆಚ್ಚು ಹೆಚ್ಚು ರಾಸಾಯನಿಕ ಗೊಬ್ಬರಗಳನ್ನು ಉಪಯೋಗಿಸುವ ಬರದಲ್ಲಿ ಸಾವಯವ ಗೊಬ್ಬರಗಳ ಬಳಕೆಯು ಗಣನೀಯವಾಗಿ ಕಡಿಮೆಯಾದದರಿಂದ ಮಣ್ಣಿನಲ್ಲಿ ಕೆಲವು ಕೊರತೆಗಳು ಕಂಡುಬರುತ್ತಿವೆ. ಹಾಗೂ ಸಾಮಾನ್ಯವಾಗಿ ನಾವು ಬೆಳೆಯುವ ಪ್ರತಿ ಬೆಳೆಯಿಂದ ಬೆಳೆಗೆ ಮಣ್ಣಿನಲ್ಲಿರುವ ಪೋಷಕಾಂಶಗಳ ಪ್ರಮಾಣ ಕಡಿಮೆಯಾಗುತ್ತದೆ. ಆದ್ದರಿಂದ ಪ್ರತಿ 3 ವರ್ಷಗಳಿಗೊಮ್ಮೆ ಮಣ್ಣು ಪರೀಕ್ಷೆ ಮಾಡಿಸುವುದು ಅಗತ್ಯವಾಗಿದೆ. ಮಣ್ಣನ್ನು ವೈಜ್ಞಾನಿಕವಾಗಿ ವಿಶ್ಲೇಷಿಸುವುದರಿಂದ ಮಣ್ಣಿನಲ್ಲಿ ಸಸ್ಯ ಪೋಷಕಾಂಶಗಳ ಇರುವಿಕೆ ಪ್ರಮಾಣ ಅಷ್ಟೇ ಅಲ್ಲದೆ ಮಣ್ಣಿನಲ್ಲಾಗಿರುವ ಇತರೆ ಲೋಪದೋಷಗಳನ್ನು ಅರಿತು ಸೂಕ್ತ